ಎಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ನಿಲಯದ ಸಂಜೆಯ ಪ್ರಸಾರವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:30. ಆತ್ಮೀಯ ಕೇಳುಗರಿಗೆಲ್ಲ ಶಾಲಿನಿ ವಿ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಮುಂಗಾರು ಹಂಗಾಮಿಗೆ ಕೃಷಿ ಪರಿಕರಗಳ ಸಿದ್ದತೆ. ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ ಎಚ್ಎಸ್ ದೇವರಾಜ್ ಮತ್ತು ಕೃಷಿ ಉಪನಿರ್ದೇಶಕರಾದ ಎಂ ಗಾಯತ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಇಲಾಖೆ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದ ವಿಷಯ ಮುಂಗಾರು ಹಂಗಾಮಿಗೆ ಕೃಷಿ ಪರಿಕರಗಳ ಸಿದ್ಧತೆ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಜಂಟಿ ಕೃಷಿ ನಿರ್ದೇಶಕರಾದಂಥ ಎಚ್ ಎಸ್ ದೇವರಾಜ್ ಅವರು, ಹಾಗೆಯೇ ಕೃಷಿ ಉಪನಿರ್ದೇಶಕರಾದಂಥ ಎಂ ಗಾಯತ್ರಿ ಅವರು. ತಮ್ಮಿಬ್ಬರಿಗೂ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಪಡ್ಕೊಳ್ಳೋದಕ್ಕೆ ನಮಗೆ ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು 22 370 477 22 370 499. ಎಸ್ ಟಿ ಡಿ ಕೋಡ್ 080. ಈಗ ದೇವರಾಜ್ ಅವರೇ, ನಮ್ಮ ರಾಜ್ಯದಲ್ಲಿ ಸದ್ಯದಲ್ಲಿ ಈ ಮಳೆ ಬೆಳೆಯ ಪರಿಸ್ಥಿತಿ ಹೇಗಿದೆ ಅಂತೀರಾ? ಎಷ್ಟು ಮಟ್ಟಿಗೆ ಬಿತ್ತನೆ ಆಗಿದೆ ಅಂತೀರಿ? ಹೌದು, ಸೊ ನಮಗೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯ ಹೋಲು ತಗೊಂಡಾಗ ಸುಮಾರು 82 ಲಕ್ಷ ಹೆಕ್ಟೇರ್ ಮುಂಗಾರಿನಲ್ಲಿ ಬಿತ್ತನೆ ಆಗಬೇಕು ಅಂತ ಹೇಳಿ ಒಂದು ಗುರಿ ಇಟ್ಕೊಂಡಿದ್ದೀವಿ ನಾವು. ಇದುವರೆಗೂ ನಮಗೆ 32 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಆಗಲೇ ಬಿತ್ತನೆ ಆಗಿದೆ. ವಾಡಿಕೆ ಮಳೆ ವಾಡಿಕೆ ಪ್ರದೇಶ ಆ್ಯಕ್ಚುಲಿ ನಮಗೆ ಜೂನ್ ಕೊನೆಯ ವಾರದೊಳಗೂ ಸುಮಾರು 16 ಲಕ್ಷ ಬಿತ್ತನೆ ಆಗಬೇಕಿತ್ತು, 32 ಲಕ್ಷ ಆಗಿದೆ, ಅಂದರೆ ಜಾಸ್ತಿನೇ ಆಗಿದೆ. ಸೊ ನಮಗೆ ಸಂಪೂರ್ಣ ಪ್ರದೇಶಕ್ಕೆ ತೆಗೆದುಕೊಂಡ್ರೆ 37% ಅಷ್ಟಾಗಲಿ ಬಿತ್ತನೆ ಆಗಿದೆ. ಮಳೆ ಪರಿಸ್ಥಿತಿ ತೆಗೆದುಕೊಂಡಾಗ ಜನವರಿಯಿಂದ ನಮಗೆ ಏನು ಮೇ ತನಕ ಆಯಿತು ಅದು ತುಂಬ ಚೆನ್ನಾಗಿದೆ. 271 ಮಿಲಿಮೀಟರ್ ಮಳೆ ಆಗಬೇಕಿತ್ತು, ಸುಮಾರು 351 ಮಿಲಿಮೀಟರ್ ಮಳೆ ಆಗಿದೆ, ಜಾಸ್ತಿ ಪ್ರಮಾಣದಲ್ಲಿ ಆಗಿದೆ. ಬಟ್ ಮುಂಗಾರು ಪ್ರವೇಶ ಆದ ನಂತರ ಕರ್ನಾಟಕದಲ್ಲಿ ನಮ್ಮ ಜೂನ್ ತಿಂಗಳಿನಲ್ಲಿ ಸುಮಾರು 199 ಮಿಲಿಮೀಟರ್ ಮಳೆ ಆಗಬೇಕಿತ್ತು, ಬಟ್ 153 ಮಿಲಿಮೀಟರ್ ಮಾತ್ರ ಮಳೆ ಆಗಿದೆ. ಸುಮಾರು 23% ಅಷ್ಟು ಕೊರತೆ ಕಂಡು ಬರ್ತಾ ಇದೆ. ಮುಖ್ಯವಾಗಿ ನಮಗೆ ಆತಂಕ ಇರುವಂಥದ್ದು ಈ ಮಲೆನಾಡು ಭಾಗದಲ್ಲಿ. ಮಲೆನಾಡು ಭಾಗ ಮಳೆ ಚೆನ್ನಾಗಿ ನಮ್ಮ ಡ್ಯಾಮ್ಸ್ ಎಲ್ಲ ತುಂಬಿಕೊಳ್ತವೆ. ಈಗ ಸುಮಾರು 60% ಅಷ್ಟು ಅಲ್ಲಿ ಡೆಫಿಸಿಟ್ ಕೊರತೆ ಕಂಡು ಬರ್ತಾ ಇದೆ. ಕರಾವಳಿ ಭಾಗದಲ್ಲೂ 53% ಕೊರತೆ ಕಂಡು ಬರ್ತದೆ, ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲೂ ಕೊರತೆ ಕಂಡು ಬರ್ತಾ ಇದೆ. ಬಟ್ ಈಗ ಇವತ್ತಿನ ಪ್ರದೇಶದಲ್ಲಿ ನೋಡಿದ್ರೆ ಚೆನ್ನಾಗಿ ಮಳೆ ಮಲೆನಾಡು ಭಾಗದಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವರದಿಗಳು ಒಂದು ಒಳ್ಳೆ ಭರವಸೆಕರಣ ಕಂಡು ಬರ್ತಾ ಇದೆ, ಬಹುಶಃ ಒಳ್ಳೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಒಂದು ಆಶಾ ಭಾವನೆ ಹೊಂದ್ಕೊಂಡು ಹೊಂದಿದ್ದೀವಿ. ಈ ಸರಿ ಉತ್ಪಾದನಾ ಗುರಿನೂ ಕೂಡ ಸ್ವಲ್ಪ ಹೆಚ್ಚಿಸಲಾಗಿದೆ ಅಂತ. ಹೌದು ಹೌದು, ಸುಮಾರು 148 ಲಕ್ಷ ಟನ್ನಷ್ಟು ನಾವು ಉತ್ಪಾದನೆ ಗುರಿ ಇಟ್ಕೊಂಡಿದ್ದೀವಿ. ಮಳೆ ಚೆನ್ನಾಗಾದ್ರೆ ಆ ಗುರಿ ನಾವು ಸಾಧಿಸಬಹುದು ಅಂತ ಹೇಳಿ ಒಂದು ನಾವು ಭರವಸೆ ಇದೆ ನಮ್ಮಲ್ಲಿ. ಪ್ರದೇಶದ ಗುರಿನೂ ಕೂಡ ಜಾಸ್ತಿ ಆಗಿದೆ. ಆ ಪ್ರದೇಶದಲ್ಲೂ ಕೂಡ ಈ ಸುಮಾರು 74 ಲಕ್ಷ ಹೆಕ್ಟೇರ್ ಅಷ್ಟು ಪ್ರತಿ ವರ್ಷ ಬರ್ತಾ ಇತ್ತು. ಲಾಸ್ಟ್ ಇಯರ್ 77 ಲಕ್ಷ ಹೆಕ್ಟೇರ್ ಅಷ್ಟು ಕವರ್ ಆಗಿತ್ತು ನಮಗೆ. ಅದಾದ ಮೇಲೆ ಈ ವರ್ಷ ಜಾಸ್ತಿ ಆಗ್ಬೋದು ಅಂತ ಹೇಳಿ 82 ಲಕ್ಷ ಹೆಕ್ಟೇರ್ ಅಷ್ಟು ಪ್ರದೇಶದಲ್ಲಿ ನಾವು ಗುರಿನ ಇಟ್ಕೊಂಡಿದ್ವಿ. ಅಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ವಿಶೇಷವಾಗಿ ನಮ್ಮ ರಾಜ್ಯ ಈ ಮಳೆಯಾಶ್ರಿತ ಕೃಷಿ ಮೇಲೆ ಹೆಚ್ಚು ಅವಲಂಬಿತ ಆಗಿರೋದು, ಹಾಗಾಗಿ ಮುಂಗಾರಿಗೆ ನಾವು ಹೆಚ್ಚನ್ನು ಒತ್ತನ್ನು ಕೊಡ್ತೀವಿ. ನಮ್ಮ ಈ ಬಿತ್ತನೆ ಬೀಜ ಬಹಳ ಮುಖ್ಯವಾದಂತಹ ಒಂದು ಕೃಷಿ ಪರಿಕರ. ಅದ್ರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ ಸರ್, ನಮಸ್ಕಾರ. ತಮ್ಮ ಹೆಸರು? ಸಂತೋಷ್ ಅಂತ ಸರ್, ಹೊಸಪೇಟೆಯಿಂದ. ಸಂತೋಷ್ ಅವರೇ, ಪ್ರಶ್ನೆ ಕೇಳಿ. ಸರ್, ನಾವು 1-2 ಎಕರೆ ವಾರ ಮಾಡಿ ಇಟ್ಕೊಂಡಿದ್ದೀವಿ ಸರ್. ಈ ಮುಂಗಾರು ಮಳೆಗೆ ಯಾವ್ದು ಹಾಕಿದ್ರೆ ಚೆನ್ನಾಗಂತ ಕೇಳೋದು. ನಿಮ್ಮ ಪ್ರದೇಶದಲ್ಲಿ ಯಾವ್ದು ಬೆಳೆ ಹೆಚ್ಚಾಗಿ ತಗೊಳ್ತಾರೆ? ಕಬ್ಬು ಜಾಸ್ತಿ ಸರ್, ಕಬ್ಬು, ಬಾಳೆ. ನೀರಾವರಿ ಪ್ರದೇಶನಾ? ನೀರಾವರಿ ಪ್ರದೇಶ. ನೀರಾವರಿ ಪ್ರದೇಶ ಕಬ್ಬು, ಎಲ್ಲರೂ ಕಬ್ಬಿಗೆ ಹೋಗ್ತಾರೆ. ಅದು ಬಿಟ್ಟರು ನಮ್ಮ ಈ ಮಾಮೂಲಿ ಏನು ಬೆಳೆಗಳ ಸಜ್ಜೆ ಆಗ್ಬೋದು ಆ ಕಡೆ ಚೆನ್ನಾಗಿ ಬರುವಂಥದ್ದು, ಮುಸ್ಕಿನ ಜೋಳ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ನೆಲಗಡಲೆ ಆಗಿರ್ಬೋದು, ಅದನ್ನು ಮಾಡುವಂಥದ್ದು ಅವ್ರಿಗೆ ಸ್ವಲ್ಪ ಹೆಚ್ಚು ಲಾಭದಾಯಕ ಆಗುತ್ತೆ. ಮತ್ತೆ ಈ ಹೊಸಪೇಟೆ ಅಂತ ಹೇಳಿ ಅಂದರೆ ಬಳ್ಳಾರಿಯ ಭಾಗದಲ್ಲಿ ಮೆಣಸಿನಕಾಯಿ ಜಾಸ್ತಿ ಬೆಳೆಯುವಂಥ ಜಾಗ ಪ್ರದೇಶ ಅದು, ಮೆಣಸಿನಕಾಯಿನೂ ಕೂಡ ಹೆಚ್ಚು ಲಾಭ ಕೊಡ್ತಕ್ಕಂತ ಒಂದು ಬೆಳೆ, ಅದನ್ನು ಅವ್ರು ಪ್ರಯತ್ನ ಪಡ್ಬೋದು. ಈಗ ಮುಖ್ಯವಾಗಿ ಈಗ ಬಿತ್ತನೆ ಬೀಜ ನಮ್ಮ ಮೂಲ ಪರಿಕರ, ನಮ್ಮ ಕೃಷಿಯನ್ನು ಪ್ರಾರಂಭ ಮಾಡೋದಕ್ಕೆ ಈ ಬಿತ್ತನೆ ಬೀಜದ ಪೂರೈಕೆಗೆ ಯಾವ ರೀತಿ ವ್ಯವಸ್ಥೆ ಮಾಡಲಾಗಿದೆ ಕೃಷಿ ಇಲಾಖೆ ವತಿಯಿಂದ? ಕೃಷಿ ಇಲಾಖೆ ಒಟ್ಟು ನಾವು ಬಿತ್ತನೆ ಬೀಜಕ್ಕೆ ಬಂದಾಗ ಕರ್ನಾಟಕದಲ್ಲಿ ಸುಮಾರು ನಾನಾಗಲೇ ಹೇಳಿದ್ರೆ 82 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಕಂಪ್ಲೀಟ್ 82 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನಾವು ಬಿತ್ತನೆ ಬೀಜ ಕೊಡ್ತೀವಿ ಅಂತ ಹೋದರೆ ಸುಮಾರು 24 ಲಕ್ಷ ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ. ಬಟ್ ನಾವು ಅಷ್ಟು ಕೊಡೋದಿಲ್ಲ, ಒಂದು ಬೀಜ ಬದಲಿಕೆ ಪ್ರಮಾಣ ಅಂತ ಹೇಳ್ತೀವಿ, SRR ಅಂತ ಹೇಳಿ, ಸೀಡ್ ರಿಪ್ಲೇಸ್ಮೆಂಟ್ ರೇಟ್ ಅಂತ ಹೇಳಿ, ಅದನ್ನ ಇಟ್ಕೊಂಡು ಒಂದು ಅದು ಹೇಗೆ ಅಂತಂದ್ರೆ ಒಂದು ಸಲ ಅವ್ರಿಗೆ ಬಿತ್ತನೆ ಬೀಜ ಕೊಟ್ಟರೆ 3 ವರ್ಷಗಳ ತನಕ ಅದೇ ಬಿತ್ತನೆ ಬೀಜನ ಆತ ಬಳಸ್ಕೋಬಹುದು ರೈತರು ಅಂತ ಹೇಳಿ ಒಂದು ಆದಾದ ಮೇಲೆ ಅದು ಆಧಾರದ ಮೇಲೆ ತೆಗೆದುಕೊಂಡ್ರೆ ಸುಮಾರು 11 ಲಕ್ಷ ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜ ನಮಗೆ ಸಾಕಾಗುತ್ತೆ. ಪ್ರತಿ ವರ್ಷ ನಾವು ಕೃಷಿ ಇಲಾಖೆ ಅಂತ ಕೊಡುವಂಥದ್ದು ನಾವು ಅದು ಆಧಾರದ ಮೇಲೆ ಸುಮಾರು 538,000 ಕ್ವಿಂಟಲ್ ಅಷ್ಟು ನಾವು ಒಂದು ಬಿತ್ತನೆ ಬೀಜ ಕೊಡಬಹುದು ಅಂತ ಗುರಿ ಹಾಕೊಂಡಿದ್ವಿ. ಅಂದ್ರೆ ಶೇಕಡ 50% ಐವತ್ತರಷ್ಟು ಕೊಡ್ತೀವಿ ನೀವು ದಾಸ್ತಾನು ಮಾಡಿರ್ತೀವಿ ಮಾಡ್ಕೊಳ್ತೀವಿ. ಉಳಿದಿದ್ದು ರೈತರಿಂದ ದೊರೆಯತಕ್ಕಂಥದ್ದು ಮತ್ತೆ ನಮ್ಮ ಅಂಗಡಿಗಳಲ್ಲಿ ದೊರೆಯತಕ್ಕಂಥ ಬಿತ್ತನೆ ಬೀಜಗಳನ್ನ ಮೇಲೆ ರೈತ ಅವಲಂಬಿತವಾಗ್ತಾರೆ ಅಂತ ಹೇಳಿ ಈ ಗುರಿ ಇಟ್ಕೊಂಡಿದ್ವಿ. ಇದಾದಾದ್ಮೇಲೆ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಆಗಲೇ ನಾವು ಬಿತ್ತನೆ ಬೀಜ ದಾಸ್ತಾನು ಮಾಡ್ಕೊಂಡಿದ್ದೀವಿ ಮತ್ತು ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನವರೆಗೂ ಸುಮಾರು ನಮಗೆ 237,000 ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜ ವಿತರಣೆ ಆಗಿದೆ. ಮುಖ್ಯವಾದ ಬೆಳೆ ಅಂತ ಅಂದ್ರೆ ನಮ್ಮದು ಸೋಯಾಬೀನ್, 135,000 ಕ್ವಿಂಟಲ್ ಅಷ್ಟು ಬಿತ್ತನೆ ಆಗಲೇ ಅದೇ ಸಿಂಹಪಾಲು ಸಿಂಹಪಾಲ ಆಗಿದೆ. ಅದು ಬಿಟ್ಟರೆ ನಮ್ಮ ಈ ಮುಂದೆ ಬರ್ತಕ್ಕಂಥದ್ದು ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಅದು ಎಲ್ಲ ಇನ್ನೂ ಜಾಸ್ತಿ ಬಿತ್ತನೆ ಬೀಜ ಹೋಗುತ್ತೆ. ಅದ್ರ ಜೊತೆಗೆ ಮುಸ್ಕಿನ ಜೋಳ, ಹೆಸರು, ಉದ್ದು, ಅಲಸಂದೆ ಮತ್ತೆ ನಮ್ಮ ತೊಗರಿ, ಈ ರೀತಿ ನಾವು ಸುಮಾರು 14 ಬೆಳೆ ಬೀಜ ವಿವಿಧ ಬಿತ್ತನೆ ಬೀಜಗಳ ಬೆಳೆಗಳ ಬಿತ್ತನೆ ಬೀಜಗಳಿಗೆ ನಾವು ಏನು ಸಹಾಯಧನ ಒದಗಿಸ್ತಾ ಇದ್ದೀವಿ. ಆ ಎಲ್ಲ ಬಿತ್ತನೆ ಬೀಜಗಳನ್ನು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಪ್ರದೇಶಕ್ಕೆ ಯಾವ್ಯಾವುದು ಅವಶ್ಯಕತೆ ಇದೆ ಅದರ ಅನುಗುಣವಾಗಿ ನಮ್ಮ ಬಿತ್ತನೆ ಬೀಜಗಳನ್ನ ದಾಸ್ತಾನು ಮಾಡಿದ್ದೀವಿ ಮತ್ತು ವಿತರಣೆ ಮಾಡ್ತಾ ಇದೀವಿ. ಮತ್ತೆ ಸಿರಿಧಾನ್ಯಗಳಿಗೆ ಒತ್ತನ್ನು ಕೊಡ್ತಾ ಇದೀವಿ. ಆ ಬೀಜಗಳು ಸಿಗ್ತಾವಲ್ಲ? ಖಂಡಿತವಾಗ್ಲು. ನವಣೆ ಆಗಿರ್ಬೋದು, ಹಾರ್ಕ ಆಗಿರ್ಬೋದು, ಅಂತಹ ಬಿತ್ತನೆ ಬೀಜಗಳನ್ನು ಕೂಡ ನಾವು ದೇಶ ಸಂಪರ್ಕ ಕೇಂದ್ರಗಳ ಮೂಲಕ ನಾವು ವಿತರಣೆ ಮಾಡ್ತಾ ಇದೀವಿ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸಿ ನಂತರ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಖಂಡಿತ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಶಿವಲಿಂಗ ಹಿರೇಮಠರಿ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಕೋಟ್ರಿ. ಶಿವಲಿಂಗ ಅವರು, ಪ್ರಶ್ನೆ ಕೇಳಿ. ಪ್ರಶ್ನೆ ಸರ್, ಅದ್ರ ಬಗ್ಗೆ ಐತ್ರಿ. ಈಗ ನಿಮಗೆ ಕೃಷಿ ಪರಿಕರಗಳು ಈ ಮುಂಗಾರು ಹಂಗಾಮ್ಗೆ ಏನೇನು ಬಿತ್ತನೆ ಬೀಜ ಅಂದ್ರೆ ಕಾರ್ಯಕ್ರಮ ಸರಿಯಾಗಿ ಹೇಳಲ್ರಿ, ಅದಕ್ಕಾಗಿ ಕೇಳ್ತಾ ಇದ್ದೇನೆ ಸರ್. ಹೇಳಿ ಹೇಳಿ ಸರ್. ನಾವು ಕೃಷಿ ಯಂತ್ರೋಪಕರಣ ತೆಗೆದುಕೋಬೇಕಾದ್ರೆ ಸಾಲ ಸಿಗುತ್ತಾರೆ ಸರ್ ಅದ್ರ ಮೇಲೆ ರೀ? ಟ್ರ್ಯಾಕ್ಟರ್ ಆಗಲಿ ಏನಾದ್ರು ತಗೋಬೇಕಾದ್ರೆ ರೀ, ಬ್ಯಾಂಕ್ ಅಪ್ರೋಚ್ ಮಾಡಿದ್ರೆ ಖಂಡಿತ ಸಾಲ ಸಿಗುತ್ತೆ. ಟ್ರ್ಯಾಕ್ಟರ್ಗೆ, ಟಿಲ್ಲರ್ ಆಗಿರ್ಬೋದು, ಸಾಲ ಸಿಗುತ್ತೆ ಅವ್ರಿಗೆ. ಅಲ್ರ ಸರ್, ಎಷ್ಟು ಎಷ್ಟು ಎಕರೆ ಬೇಕ್ರಿ? ಏನ ಹಿಂಗದು ಏನ ಬೈತದೇನ್ರಿ ಸರ್? ಅಲ್ಲ, ಅದಕ್ಕೆ ಏನು ಭೂಮಿ ಎಷ್ಟು ಜಮೀನು ಇರಬೇಕು ಅಂತ? ಎಷ್ಟು ಜಮೀನು ಇದಾರಿ ಮಾತ್ರ? ಎಷ್ಟು ಜಮೀನ್ದಾರಿಗೆ ಕೊಡಂಗಿಲ್ಲ, ಹಿಂಗೆ ಏನಾದ್ರು ರೂಲ್ಸ್ ಅದು ಅದನ್ರಿ ಸರ್? ಹೌದು, ಒಂದ್ ಎಕರೆ ಮೇಲೆ ಕೊಡ್ತೀವಿ, ಖಂಡಿತ ಕೊಡ್ತೀವಿ, ತೊಂದರೆ ಇಲ್ಲ. ಒಂದ್ ಎಕರೆ ಮೇಲೆ ಬರ್ತದೆ. ಹೌದು ಹೌದು ಹೌದು. ಧನ್ಯವಾದಗಳು ಶಿವಲಿಂಗ ಅವರೇ. ಈಗ ಮುಖ್ಯವಾಗಿ ಬಿತ್ತನೆ ಬೀಜವನ್ನ ದಾಸ್ತಾನು ಮಾಡಲಾಗಿದೆ, ಈಗ ವಿತರಣೆ ಕೂಡ ಈಗ ಶೇಕಡ 50% ಆಗೋಗ್ಬಿಟ್ಟಿದೆ. ಈಗ ಶೇಕಡ 50% ವಿತರಣೆ ಆಗಿದೆ. ಮುಖ್ಯವಾಗಿ ಈಗ ಯಾವ್ಯಾವ ತಳಿಗಳ ಬಿತ್ತನೆ ಬೀಜಗಳು ಲಭ್ಯವಿದಾವೆ ಅಂತ? ತಳಿಗಳು ಬಂದಾಗ ನಾವು ಆಗಲೇ ಹೇಳಿದಾಗ 14 ವಿವಿಧ ಬೆಳೆಗಳು ಅಂತ ಹೇಳಿದ್ನಲ್ಲ, ಆ ವಿವಿಧ ಬೆಳೆಗಳಿಗೆ ಬೇರೆ ಬೇರೆ ತಳಿಗಳಿದ್ದಾವೆ. ಈ ಉದಾಹರಣೆ ಭತ್ತ ತೆಗೆದುಕೊಂಡ್ರೆ, ಭತ್ತ ನಮ್ಮ ಈ ಮಲೆನಾಡು ಭಾಗದಲ್ಲಿ ಮತ್ತು ಕೋಸ್ಟಲ್ ಕರ್ನಾಟಕದಲ್ಲಿ ಕರಾವಳಿ ಭಾಗದಲ್ಲಿ MO4 ಅಂತ ಕೊಡ್ತೀವಿ ಅಂತೇಳಿ. ಈಗ MO4 ಇಂಪ್ರೂವ್ಡ್ ವೆರೈಟಿ ಒಂದು ಬಂದಿದೆ ತಳಿ, ಅದು MO21 ಅಂತ ಅಂತ ವೆರೈಟಿ ಕೊಡ್ತೀವಿ. ಉಮಾ ಅಂತ ಕೊಡ್ತಾ ಇದ್ದೀವಿ. ಮತ್ತೆ ಈ ನಮ್ಮ ಮಂಡ್ಯ ಕಡೆ ಬಂದಾಗ ಜಯ ಭತ್ತ ಆಗಿರ್ಬೋದು, ಅಥವಾ MTU 1010 ಅಂತ ಹೇಳ್ತೀವಿ, MTU 1001 ಅಂತ ಹೇಳ್ತೀವಿ, IR 64 ಬೇರೆ ಬೇರೆ ತಳಿ ಕೊಡ್ತೀವಿ. ಮತ್ತೆ ಈ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದಾಗ BPT 527 5204 ಅಂತ ಒಂದಿದೆ, ಸಣ್ಣ ಸಣ್ಣ ಅಕ್ಕಿ, ಅದ್ರ ಇಂಪ್ರೂವ್ಡ್ ವೆರೈಟಿ ಒಂದಿದೆ IR RNR ಅಂತ ಹೇಳಿ, 520 5 1 5048 ಅಂತ ಹೇಳಿ, ಅದು ಕೊಡ್ತಾ ಇದೀವಿ. ಅದೇ ಬೇರೆ ಬೇರೆ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿ ಏನು ಸೂಕ್ತವಾದ ತಳಿ ಅಂತ ತಳಿಗಳನ್ನ ವಿತರಣೆ ಮಾಡ್ತಾ ಇದೀವಿ. ಭತ್ತದಲ್ಲಿ ಸಾಕಷ್ಟು ತಳಿಗಳು ಹಾಗೆ ತೊಗರಿ ತೆಗೆದುಕೊಂಡಾಗ ತೊಗರಿ ನಾವು TS3R ಅಂತ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಗ ಕೊಡ್ತಾ ಇರೋಂತ ತಳಿ, ಅದ್ರ ಇಂಪ್ರೂವ್ಡ್ ವೆರೈಟಿ ಬೇರೆ ಬಂದಿದೆ ಈಗ ಜಿ ಆರ್ ಜಿ 811 ಅಂತ ಒಂದಿದೆ 811 ಅಂತ, ಜಿ ಆರ್ ಜಿ 152 ಅಂತ ಹೇಳಿ ಅಂತ ಉತ್ತರ ಕರ್ನಾಟಕ ಭಾಗಕ್ಕೆ ಅಂದ್ರೆ ಕಲಬುರಗಿ ಮತ್ತು ಬೀದರ್ ಬೀದರ್ಗೆ ಬೇಕಾಗಿರೋ ಹೇಳಿದಾಗ BSMR ಅಂತ ಒಂದಿದೆ, BSMR 736 ಅಂತ ಹೇಳಿ ಅದೊಂದು ತಿಳಿಕೊಡ್ತಾ ಇದೆ. ಬೀದರ್ ಪರ್ಟಿಕ್ಯುಲರ್ ಬೀದರ್ ಜಿಲ್ಲೆಗೆ ಹವಾಗುಣಕ್ಕೆ ಒಂದಿರತಕ್ಕಂಥದ್ದು. ನಮ್ಮ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಬಂದ್ರೆ ಈ BRG ಸೀರೀಸ್ ಅಂತೆ, BRG 1, BRG 2, BRG 4, BRG 5 ಅಂತ ಹೇಳಿ ಇಂಥ ತಳಿಗಳನ್ನು ನಾವು ಸೂಕ್ತವಾಗಿ ವಿತರಣೆ ಮಾಡ್ತಾ ಇದೀವಿ. ಮತ್ತೆ ಅದೇ ರೀತಿ ಬೇರೆ ಬೇರೆ ನಮ್ಮ ಜೋಳದಲ್ಲಿ ಹೆಚ್ಚು ಮುಸ್ಕಿನ ಜೋಳದ ತೆಗೆದುಕೊಂಡಾಗ ಅಲ್ಲಿ ಹೈಬ್ರಿಡ್ ತಳಿಗಳು ಸಂಕರಣ ತಳಿಗಳು ಬರ್ತಾ ಇರ್ತದೆ. ಮುಖ್ಯವಾಗಿ ಖಾಸಗಿ ತಳಿಗಳು ಬಹಳಷ್ಟು ಇದಾವೆ, ಆ ಖಾಸಗಿ ತಳಿಗಳು ಕೂಡ ನಾವು ಟೆಂಡರ್ ಕೊಡೋದು, ಅದನ್ನು ಕೂಡ ನಮ್ಮ ಆರಸ್ಕೆಗಳಲ್ಲಿ ಲಭ್ಯವಿರುತ್ತಂತೆ ನೋಡ್ಕೊಳ್ತಾ ಇದೀವಿ. ಮುಸ್ಕಿನ ಜೋಳ ದಾಬೆಯಲ್ಲಿ ಮುಸ್ಕಿನ ಜೋಳ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಮತ್ತು ಸಜ್ಜೆ ಜವಾರ್ ಅಂತ ಏನು ಹೇಳ್ತೀವಿ ಜವಾರ್ ಜೋಳ, ಈ ನಾಲ್ಕು ತಳಿಗಳಲ್ಲಿ ಸಂಕರಣ ತಳಿಗಳು ಜಾಸ್ತಿ ಇರ್ತವೆ. ಆ ಸಂಕರಣ ತಳಿಗಳನ್ನು ಕೂಡ ರೈತರಿಗೆ ಲಭ್ಯ ಆಗಬೇಕು ಅಂತ ಹೇಳಿ ಅವರ ಆರಸ್ಕೆಗಳ ದಾಸ್ತಾನು ಮಾಡಿಬಿಟ್ಟು ವಿತರಣೆ ಮಾಡ್ತಾ ಇದ್ದಾರೆ. ಖಾಸಗಿ ಸಂಸ್ಥೆಗಳ ಬಿತ್ತನೆ ಬೀಜಗಳನ್ನು ಕೂಡ ರಿಯಾಯಿತಿ ದರದಲ್ಲಿ ವಿತರಣೆ ಮಾಡ್ತಾ ಇದೀವಿ. ಮತ್ತೆ ವಿತರಣೆ ಮಾಡಲಿಕ್ಕೆ ವಿತರಣೆ ಮಾಡಬೇಕಾದ್ರೆ ಒಬ್ಬ ರೈತರಿಗೆ 5 ಎಕರೆ ಹತ್ರಕ್ಕೆ ಕೊಡಬಹುದು ಅಂತ ಹೇಳಿ ಒಂದು ಮಾನದಂಡ ಇದೆ, ರಿಯಾಯಿತಿ 5 ಎಕರೆಗಿಂತ ಜಾಸ್ತಿ ಇದ್ರೆ 5 ಎಕರೆ ಕೊಡ್ತೀವಿ. ಅಕಸ್ಮಾತ್ ಅವ್ರ ಹಿಡುವಳಿ ಆಕ್ಚುಲ್ ಹಿಡುವಳಿ ಏನಿರುತ್ತೆ ಆ ಹಿಡುವಳಿಗೆ ನಾವು ಒಂದು ಏನು ಸಹಾಯಧನ ಒದಗಿಸ್ತಾ ಇದ್ದೀವಿ. ಮತ್ತೆ ಸಹಾಯಧನ ಒಂದೊಂದು ಭತ್ತದ ಒಂದೊಂದು ಬೆಳೆಯ ಬಿತ್ತನೆ ಬೆಳೆಗಳಿಗೂ ಒಂದೊಂದು ಸಹಾಯಧನ ನಾವು ನಿಗದಿಪಡಿಸ್ಕೊಂಡಿದ್ದೀವಿ. ಎಕ್ಸಾಂಪಲ್ ಭತ್ತ ಹೇಳಿದ್ರೆ ಅದಕ್ಕೆ 8 ರೂಪಾಯಿ ಇದೆ, 1 ಕೆಜಿಗೆ 8 ರೂಪಾಯಿ ಸಹಾಯಧನ ಕೊಡ್ತೀವಿ. ಅದನ್ನ 2 ಸರ್ಟಿಫೈಡ್ ಸೀಡ್ ಮತ್ತು TL ಸೀಡ್ಸ್ ಅಂತೇಳಿ, ಸರ್ಟಿಫೈಡ್ ದೃಢೀಕೃತ ಬಿತ್ತನೆ ಬೀಜ ಮತ್ತು ನಿಜ ಸಿಜಿ ಬಿತ್ತನೆ ಬೀಜ ಅಂತ. ದೃಢೀಕೃತ ಬಿತ್ತನೆ ಬೀಜ 8 ರೂಪಾಯಿ ಕೊಡ್ತೀವಿ ಸಹಾಯಧನ, ನಿಜ ಸಿಜಿ ಬಿತ್ತನೆ ಬೀಜ ಆದರೆ 7 ರೂಪಾಯಿ ಕೊಡ್ತಾ ಇದ್ದೀವಿ. ಹಾಗೆ ಬೇರೆ ಬೇರೆ ತಳಿಗಳ ಬೇರೆ ಬೇರೆ ಬೆಳೆಗಳಿಗೆ ಸೂರ್ಯಕಾಂತಿ ಬಂದು 80 ರೂಪಾಯಿ ಒಂದು ಕೆಜಿಗೆ ಸಹಾಯಧನ ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ ದ್ವಿದಳ ಧಾನ್ಯಗಳು ಬರ್ತಾ ತೊಗರಿ ಹೆಸರು ಉದ್ದು ಅಲಸಂದೆ ಇಂಥ ತಳಿ ಬಿತ್ತನೆ ಬೀಜಗಳಾದರೆ 25 ರೂಪಾಯಿ ಕೊಡ್ತಾ ಇದ್ದೀವಿ ಒಂದು ಕೆಜಿಗೆ. ಅದೇ ರೀತಿ ರಾಗಿ ಬಂದರೆ ರಾಗಿಗೆ 18 ರೂಪಾಯಿ ಕೊಡ್ತಾ ಇದ್ದೀವಿ, ಮತ್ತು ನಮ್ಮ ಶೇಂಗಾಗೆ 15 ರೂಪಾಯಿ ಕೊಡ್ತಾ ಇದ್ದೀವಿ. ಹೀಗೆ ಬೇರೆ ಬೇರೆ ಬಿತ್ತನೆ ಬೀಜ ಬೆಳೆಗಳ ಬಿತ್ತನೆ ಬೀಜಗಳು ಬೇರೆ ಬೇರೆ ರೈತರನ್ನು ನಿಗದಿಪಡಿಸ್ಕೊಂಡಿದ್ದೀವಿ. ಈಗ ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ತೆ ಸರ್. ತಮ್ಮ ಹೆಸರು? ಸರ್ ನಮ್ಮ ಹೆಸರು ವೀರಣ್ಣ ಅಂತೇಳಿ. ವೀರಣ್ಣ ಎಲ್ಲಿಂದ ಮಾತಾಡ್ತಾ ಇದ್ದಾರೆ? ಸರ್ ನಾವು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿಂದ ಸರ್ ಮಾತಾಡ್ತಿರೋದು. ವೀರಣ್ಣ ಅವರೇ ಪ್ರಶ್ನೆ ಕೇಳಿ. ಸರ್ ಈಗ ನಾವು ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಯಂತ್ರ ತಗೊಂಬೇಕಂದ್ರೆ ಅಂದ್ರೆ ಈ ಟ್ರ್ಯಾಕ್ಟರ್ಗೆ ಸಂಬಂಧಪಟ್ಟಂತ ಒಂದು ಇವು ಕೊಡ್ತಾರ ಅಥವಾ ಈ ಕೃಷಿಗೆ ಮಡಿಕೆಗಳು ಮತ್ತೆ ಏನು ಈ ಇನ್ನು ದನಗಳಲ್ಲಿ ಇದು ಮಾಡ್ತಕ್ಕಂತ ಉಳಿಮೆ ಅಂತ ಕೂಡ ಸಿಗುತ್ತೆ? ಖಂಡಿತ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅಂದ್ರೆ ಬುಲಕ್ ಟ್ರಾಂಟರ್ ಇಂಪ್ಲಿಮೆಂಟ್ಸ್ ಅಂತ ಏನು ನಾವು ಇಂಗ್ಲಿಷ್ ಹೇಳ್ತೀವಿ, ಅಂದ್ರೆ ಜಾನುವಾರುಗಳನ್ನು ಉಪಯೋಗಿಸಿ ನಾವು ಬಿತ್ತನೆ ಮಾಡೋ ಏನು ಉಳುಮೆ ಮಾಡಂತ ಉಪಕರಣಗಳನ್ನು ಕೂಡ ಅದನ್ನು ಎಲ್ಲಾ ರೈತರಿಗೂ ಸಣ್ಣ ರೈತರಿಗೂ ಸಿಗಬೇಕು ಅನ್ನೋ ಉದ್ದೇಶದಿಂದ ಅಂತ ಉಪಕರಣಗಳನ್ನು ಕೂಡ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ವಿತರಣೆ ಮಾಡುವಂತ ಕಾರ್ಯಕ್ರಮ ಇದೆ, ವಿತರಣೆ ಮಾಡ್ತಾ ಇದೀವಿ ಈಗಾಗಲೇ. ಈಗ ಈ ಭತ್ತ ತೆಗೆದುಕೊಂಡ್ರೆ ಅದು ಜೂನ್ ಇಂದ ಪ್ರಾರಂಭವಾಗಿ ಸೆಪ್ಟೆಂಬರ್ ಮೊದಲನೇ ವಾರದವರೆಗೂ ಕೃಷಿ ಮುಂದುವರಿತಲೇ ಇರುತ್ತೆ. ಹೌದು ಹೌದು. ಅಂದ್ರೆ ಆ ಇಡೀ ಅವಧಿಯಲ್ಲೂ ಬಿತ್ತನೆ ಬೀಜ ಲಭ್ಯವಾಗುತ್ತೆ? ಹೌದು ಖಂಡಿತವಾಗ್ಲೂ. ಸೆಪ್ಟೆಂಬರ್ ತಾವ್ ಹೇಳಿದಾಗ ಸೆಪ್ಟೆಂಬರ್ ಮೊದಲನೇ ವಾರದವರೆಗೂ ನಾವು ಬಿತ್ತನೆ ಬೀಜ ಕೊಡ್ತೇವೆ. ಸೆಪ್ಟೆಂಬರ್ 15 ವಾರ ತನಕೂ ಬಿತ್ತನೆ ಆಗುತ್ತೆ, ಅವ್ರಿಗೆ ಅದು ಲಭ್ಯ ಆಗಬೇಕು ಅಂತ ಹೇಳಿ ಅಲ್ಲಿಯೂ ತನಕ ನಾವು ಬಿತ್ತನೆ ಬೀಜನ ಸತತವಾಗಿ ಯಾವ ಸೂಕ್ತವಾದ ತಳಿಗಳನ್ನ ದಾಸ್ತಾನು ಮಾಡ್ತಾ ಇರ್ತೀರಾ? ಖಂಡಿತವಾಗ್ಲೂ. ಮತ್ತೆ ನಾ ತಾವ್ ಹೇಳಿದಾಗ ಕೆಲವು ಕಡೆ ನಮ್ಮ ಮೈಸೂರು ಭಾಗದಲ್ಲಿ ಮತ್ತೆ ನಮ್ಮ ಹಾಸನ ಭಾಗದಲ್ಲಿ ಏಪ್ರಿಲ್ ಮೊದಲನೇ ವಾರದಲ್ಲಿ 2ನೇ ವಾರದಲ್ಲಿ ಬಿತ್ತನೆ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಏಪ್ರಿಲ್ ಮೊದಲನೇ ವಾರದಿಂದ ಆಗಸ್ಟ್ ಸೆಪ್ಟೆಂಬರ್ ತನಕ ಬಿತ್ತನೆ ಆಗ್ತಾನೆ ಇರುತ್ತೆ. ಸೊ ತಾವ್ ಹೇಳಿದಾಗ 4-5 ತಿಂಗಳು ಕೂಡ ಕಂಟಿನ್ಯೂಸ್ ಆಗಿ ಸತತವಾಗಿ ಬಿತ್ತನೆ ಬೀಜ ಲಭ್ಯ ಇರತಕ್ಕ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಏನೇನು ಕ್ರಮ ಅನುಸರಿಸಬೇಕಾಗತ್ತೆ ರೈತರು ರಿಯಾಯಿತಿ ಪಡಿಬೇಕು ಅಂದ್ರೆ? ನಾನಾಗ್ಲೇ ಹೇಳ್ತೀನಿ, 5 ಎಕರೆ ಅಂತ ಅವ್ರ ಜಮೀನು ಇರ್ಬೇಕು ರೈತರಿಗೆ. ಆ ಜಮೀನಿಗೆ ಮುಂಚೆ ಏನ್ ಮಾಡ್ತಾ ಇದ್ವಿ, ಅವ್ರ ರೈತನ ಪಾಣಿ ನೋಡ್ತಾ ಇದ್ವಿ ಹಿಡುವಳಿದಾರ ಅಂತ ಹೇಳಿ ಅವ್ರಿಗೆ ಒಂದು ಯಾವ್ದೋ ಒಂದು ದಾಖಲೆ ಕೊಡಬೇಕಿತ್ತು. ಈಗ ನಮ್ಮಲ್ಲಿ ಫ್ರೂಟ್ಸ್ ಅಂತ ಹೇಳಿ ಒಂದು ತಂತ್ರಾಂಶ ಡೆವಲಪ್ ಮಾಡ್ಕೊಂಡಿದ್ವಿ. ನಮ್ಮ ಕೆ ಕಿಸಾನ್ ಅಲ್ಲಿ ಫ್ರೂಟ್ಸ್ ತಂತ್ರಾಂಶ ಅಂತ ಹೇಳಿ ಡೆವಲಪ್ ಮಾಡ್ಕೊಂಡಿದ್ವಿ. ಆ ತಂತ್ರಾಂಶದಲ್ಲಿ ರೈತರು ಒಂದ್ಸಲ ರಿಜಿಸ್ಟರ್ ಮಾಡ್ಕೊಂಡ್ರೆ, ನೋಂದಣಿ ಮಾಡ್ಕೊಂಡ್ರೆ, ಅದು ಅವ್ರದ್ದು ಎಲ್ಲ ಡೀಟೇಲ್ಸು ಅಲ್ಲಿ ನಮ್ಮ ನೋಂದಣಿ ಮಾಡಿದಾಗ ಅವ್ರಿಗೆ ಒಂದು ಫ್ರೂಟ್ಸ್ ಐಡಿ ಅಂತ ಕೊಡ್ತಾರೆ, ಒಂದು ಐಡೆಂಟಿಫಿಕೇಶನ್ ನಂಬರ್ ಕೊಡ್ತಾರೆ, ಆ ನೋಂದಣಿ ಸಂಖ್ಯೆ. ಆ ನೋಂದಣಿ ಸಂಖ್ಯೆ ತೆಗೆದು ಅವ್ರು ಬರಬೇಕಾದ್ರೆ RSK ಬರಬೇಕಾದ್ರೆ ರೈತ ಸಂಪರ್ಕರಿಗೆ ಆ ನೋಂದಣಿ ಸಂಖ್ಯೆಗೆ ತೆಗೆದುಕೊಂಡು ಬಂದರೆ ಆ ನೋಂದಣಿ ಸಂಖ್ಯೆ ಒಂದ್ಸಲ ಅವ್ರ ಕಂಪ್ಯೂಟರ್ನಲ್ಲಿನ ನಮೂನೆ ಆದ ನಮೂದಿಸಿದರೆ ಅವ್ರ ಡೀಟೇಲ್ಸ್ ಬರುತ್ತೆ. ಅದಾದ ಮೇಲೆ ನಾವು ಅವರಿಗೆ ನಮ್ಮ ಇಲಾಖೆಯಲ್ಲಿ ದೊರೆಯತಕ್ಕಂಥ ಸವಲತ್ತುಗಳನ್ನ ಒದಗಿಸುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈಗ ಇನ್ನೊಂದು ನಮ್ಮ ಕೃಷಿಗೆ ಬೇಕಾದಂಥ ಮೂಲ ಪರಿಕರ ಅಂದರೆ ರಸಗೊಬ್ಬರ. ಮುಖ್ಯವಾಗಿ ಈಗ ನಮ್ಮ ರಾಜ್ಯದಲ್ಲಿ ಈ ರಸಗೊಬ್ಬರದ ಬೇಡಿಕೆ ಎಷ್ಟು ಮಟ್ಟಿಗಿದೆ ಅಂತೀರಿ ಗಾಯತ್ರಿ ಅವರೇ? ನಮ್ಮ ರಾಜ್ಯದಲ್ಲಿ ಈ ಮುಂಗಾರು ಹಂಗಾಮಿಗೆ ವಿವಿಧ ರಸಗೊಬ್ಬರಗಳು ಸೇರಿಸಿ 26.76 ಲಕ್ಷ ಟನ್ಗಳಷ್ಟು ವಿವಿಧ ರಸಗೊಬ್ಬರಗಳ ಬೇಡಿಕೆ ಇದೆ. ದಾಸ್ತಾನು ಎಷ್ಟು ಮಟ್ಟಿಗಿದೆ? ಈಗ ದಾಸ್ತಾನು ಸುಮಾರು 6.77 ಲಕ್ಷ ಟನ್ಗಳಷ್ಟು ದಾಸ್ತಾನಿದೆ. ಈಗ ಏಪ್ರಿಲಿಂದ ಜೂನ್ವರೆಗೆ ನಮಗೆ 12.56 ಲಕ್ಷ ಟನ್ಗಳಷ್ಟು ಬೇಡಿಕೆ ಇದ್ದು, ಅದರಲ್ಲಿ ಸರಬರಾಜು ಆಗಿದ್ದು ಮತ್ತು ಏಪ್ರಿಲ್ ಆರಂಭದಲ್ಲಿ ಇದ್ದಿದ್ದ ದಾಸ್ತಾನು ಸೇರಿ 17.5 ಲಕ್ಷ ಟನ್ಗಳಿತ್ತು. ಅದರಲ್ಲಿ ಈಗಾಗಲೇ 10.76 ಲಕ್ಷ ಟನ್ಗಳಷ್ಟು ವಿವಿಧ ರಸಗೊಬ್ಬರಗಳು ಮಾರಾಟವಾಗಿದೆ, ವಿತರಣೆ ಆಗಿ ಈಗ ನಮ್ಮಲ್ಲಿ 6.77 ಲಕ್ಷ ಟನ್ಗಳಷ್ಟು ದಾಸ್ತಾನಿದೆ. ರೈತರು ಏನು ಆತಂಕ ಪಡುವ, ರೈತರು ಯಾವುದೇ ರಸಗೊಬ್ಬರದ ಕೊರತೆ ಇದೆ ಅಂತ ಆತಂಕ ಪಡುವ ಅಗತ್ಯ ಇಲ್ಲ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಮೈಸೂರು ಜಿಲ್ಲೆ ಶ್ರೀನರಸೀಪುರ ತಾಲೂಕು ಸೋಸ್ನೆ ಗ್ರಾಮದಿಂದ ಮಹಾದೇವ್ ಶೆಟ್ಟರ್ ಮಾಡೋ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಹಾದೇವ್ ಶೆಟ್ಟರ್, ಪ್ರಶ್ನೆ ಕೇಳಿ. ತಮ್ಮದು ಸರ್, ಮುಂಗಾರು ಹಂಗಾಮಿನಲ್ಲಿ ಎಲ್ಲಾ ಕಡೆನು ಭತ್ತದ ನಾಟಿ ಒಂದೇ ಸಮಯದಲ್ಲಿ ಬಂದ್ಬಿಟ್ಟಿರುತ್ತದೆ. ನಾವು ಆ ಸಮಯದಲ್ಲಿ ನಾಟಿ ಮಾಡುವ ಹೆಂಗ್ಸನ್ನ ನಮ್ ನಾಟಿ ಮಾಡೋದೇ ನಮ್ಗೆ ದುಷ್ಪ್ರಭ ಆಗುತ್ತೆ. ನಾ ಎಷ್ಟೊತ್ತು ನಾಟಿ ಮಾಡಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಉದ್ಭವ ಆಗುತ್ತೆ. ಇಂಥ ಸಮಯದಲ್ಲಿ ತಮ್ಮ ಕೃಷಿ ಇಲಾಖೆ ಪರಿಕರ ಏನು ನಮ್ಗೆ ನಾಟಿ ಮಾಡಕ ಆ ಸಮಯದಲ್ಲಿ ಎಲ್ಲಾ ಕಡೆ ಒಂದೇ ಸಮಯದಲ್ಲಿ ನಾಟಿ ಸಾಧ್ಯತೆ? ಯಾವ ಹೆಣ್ಣಾಳ ಕರ್ದು ಅಲ್ಲಿ ಹೋಗ್ಕೊಂಡವನು ಇಲ್ಲಿ ಹೋಗ್ಕೊಂತವನು ಅಂತಾರ. ಈ ಸಮಸ್ಯೆ ನಮ್ಮಲ್ಲಿ ಉದ್ಭವ ಆಯ್ತಾ ಇದೆ. ನಮ್ಮ ಇಲಾಖೆಯಿಂದ ಈ ಪರಿಹಾರ ಇದಕ್ಕೇನಾರ ನಾಟಿ ಮಾಡೋ ಪರಿಹಾರ ಏನಾರು ಉಂಟೆ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಗುರುಗಳೇ. ಅಂತ ಹೇಳಿ ನಮ್ಮ ನಾಟಿ ಯಂತ್ರ ಕೊಡುವಂತ ವ್ಯವಸ್ಥೆ ಇದೆ. ಅದು ಅದು 75% ಸಹಾಯದಲ್ಲಿ ನಮ್ಮ ಒದಗಿಸ್ತಾ ಇದ್ದಾರೆ. ಅವರು ನಮ್ಮ ಮಹಾದೇವ್ ಶೆಟ್ಟರು ಅವ್ರ ಸಂಬಂಧಪಟ್ಟಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಆಗಲೇ ಮುಂಚೆ ನೋಂದಣಿ ಮಾಡಿಸಿದ್ರೆ ಮತ್ತೆ ಇನ್ನೊಂದ್ಸಲ ಅವ್ರಿಗೆ ಅದು ಯಾರ್ಯಾರು ಫಸ್ಟ್ ಅಂದ್ರೆ ಪ್ರಿಫರೆನ್ಸ್ ಅಲ್ಲಿ ಕೊಡಿ, ಯಾರು ಫಸ್ಟ್ ಮಾಡಿಕೊಟ್ಟಿರ್ತಾರೋ ಅಂತವ್ರಿಗೆ ನಾವು ವಿತರಣೆ ಮಾಡೋದು ವ್ಯವಸ್ಥೆ ಇದೆ. ನಾಟಿ ಯಂತ್ರ ನಮ್ಮಲ್ಲಿ ಸಿಗುತ್ತೆ ಆಕ್ಚುಲಿ. ದಯವಿಟ್ಟು ಅವ್ರ ರೈತ ಸಂಪರ್ಕ ಕೇಂದ್ರ ಸಂಪರ್ಕಿಸಿ ಅಲ್ಲಿ ಅವ್ರನ್ನ ಪಡ್ಕೋಬೇಕು ಅಂತ ಹೇಳಿ ನಾನು ಅವ್ರನ್ನ ಕೇಳ್ಕೊಳ್ತೀನಿ. ಯಂತ್ರಧಾರಿ ಕೇಂದ್ರದಲ್ಲೂ ಸಿಗ್ಬೋದಾ? ಹಾ, ಯಂತ್ರಧಾರಿ ಹೌದು, ತಾವೇಳಿ ಅದು ಒಂದಿದೆ. ಯಂತ್ರಧಾರಿ ಕೇಂದ್ರದಲ್ಲೂ ಕೂಡ ಬಾಡಿಗೆ ಆಧಾರದ ಮೇಲೆ ಎಲ್ಲ ರೈತರು ಕೂಡ ತಾವ್ ಹೇಳ್ದಂಗೆ ಎಲ್ಲ ರೈತರು ಕೂಡ ಅದನ್ನ ಏನು ನಾಟಿ ಯಂತ್ರ ತೆಗೆದುಕೊಳ್ಳಕ್ಕಾಗಲ್ಲ, ಅಷ್ಟು ಆರ್ಥಿಕವಾಗಿ ಶಕ್ತಿ ಇರೋದಿಲ್ಲ ಅಂತ ಅನ್ನೋ ಉದ್ದೇಶದಿಂದ ಯಂತ್ರಧಾರಿ ಕೇಂದ್ರಗಳಲ್ಲಿ ನಾವು ಬಾಡಿಗೆ ಆಧಾರದ ಮೇಲೆ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಈಗ ಗಾಯತ್ರಿ ಅವರೇ, ಈ ರೈತರು ರಸಗೊಬ್ಬರ ಕೊಡುವಾಗ ಏನು ಅಂಶಗಳನ್ನು ಗಮನಿಸಬೇಕು ಅಂತ? ರೈತರು ರಸಗೊಬ್ಬರಗಳನ್ನು ಖರೀದಿಸಬೇಕಾದ್ರೆ ಪ್ರಮುಖವಾಗಿ ಅವರು ಪರವಾನಗಿ ಪಡೆದಿರುವಂತಹ ಅಧಿಕೃತ ಮಾರಾಟಗಾರರಿಂದನೇ ರಸಗೊಬ್ಬರನ ಖರೀದಿ ಮಾಡಬೇಕು. ಖರೀದಿ ಮಾಡಬೇಕಾದ್ರೆ ಅವರು ಈಗ ನಾವು ಎಲ್ಲ ರಸಗೊಬ್ಬರ ವಿತರಣೆ ಅಂದರೆ ಚಿಲ್ಲರೆ ಮಾರಾಟಗಾರರಿಗೆ ಪಾಸ್ ಮಿಷಿನ್ ಅಂತ ಕೊಟ್ಟಿದ್ದೀವಿ, ಅಂದರೆ ಪಾಸ್ ಉಪಕರಣ. ಅದ್ರ ಮೂಲಕನೇ ರಸಗೊಬ್ಬರನ ಖರೀದಿ ಮಾಡಿ ರಸೀದಿಯನ್ನು ಪಡಿಬೇಕು. ಮತ್ತು ಆ ಚೀಲದ ಮೇಲೆ ರಸಗೊಬ್ಬರ, ಯಾವುದೇ ರಸಗೊಬ್ಬರ ಆಗ್ಬೋದು, ಯೂರಿಯಾ ಆಗ್ಬೋದು ಅಥವಾ ಕಾಂಪ್ಲೆಕ್ಸ್ ಆಗ್ಬೋದು, ಆ ಚೀಲದ ಮೇಲೆ ಏನು MRP ಬೆಲೆ ಮುದ್ರಿತ ಆಗಿರುತ್ತದೆ ಅದೇ ಬೆಲೆನ ಅವರು ನೀಡಿ ಪಾವತಿ ಮಾಡಿ ರಸಗೊಬ್ಬರನ ಖರೀದಿಸಬೇಕಾಗುತ್ತೆ. ಮತ್ತೆ ಮಾರಾಟಗಾರರು ಏನಾದರೂ ನಿಯಮ ಅನುಸರಿಸಬೇಕಾಗುತ್ತೆ, ಅವರು ಅಂಗಡಿ ಮುಂದೆ ಈ ಬೆಲೆ ಪ್ರದರ್ಶನ? ಹೌದು, ಮಾರಾಟಗಾರರು ಕಡ್ಡಾಯವಾಗಿ ಅವರು ಅಂಗಡಿ ಮುಂದೆ ಬೆಲೆ ಪ್ರದರ್ಶನ ಮತ್ತು ಯಾವ್ಯಾವ ರಸಗೊಬ್ಬರಗಳ ದಾಸ್ತಾನು ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನ ಕಡ್ಡಾಯವಾಗಿ ಪ್ರದರ್ಶನ ಮಾಡಲೇಬೇಕಾಗುತ್ತೆ. ಮತ್ತೆ ರೈತರು ಅಧಿಕೃತ ರಸೀದಿ ಪಡ್ಕೊಳ್ಳೋದು? ಹೌದು, ರಸೀದಿಯನ್ನು ಪಡ್ಕೊಂಡು ರಸಗೊಬ್ಬರನ ಖರೀದಿ ಮಾಡೋದ್ರಿಂದ ರೈತರಿಗೆ ಅದರದೊಂದು ರಸಗೊಬ್ಬರನ ಎಲ್ಲಿ ಖರೀದಿ ಮಾಡಿದ್ದಾರೆ ಅನ್ನೋದಕ್ಕೊಂದು ದಾಖಲೆ ಇರುತ್ತೆ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಾನು ಜವರೇಗೌಡ ಅಂತ. ಜವರೇಗೌಡರು ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ತುರ್ವೇಕೆರೆ. ತುರ್ವೇಕೆರೆ, ಪ್ರಶ್ನೆ ಕೇಳಿ ಜವರೇಗೌಡ್ರೆ. ನಾನು ಇದು UDID ಕಾರ್ಡ್ ಇದೆ ನನ್ನ ಹತ್ರ, ಕೃಷಿ ಇಲಾಖೆಗೆ ಹೋಗಿ ನಮ್ಗೆ ಸೀನಿಯರಿಟಿ ಏನಾದ್ರೂ ಪರಿಕರ ಬೇಕು ಅಂದ್ರೆ ನಮ್ಗೆ ಸೀನಿಯರಿಟಿ ಇದು ಮಾಡ್ಬೇಕಲ್ವಾ? ಸರ್, UID ಬಂದು ಆಧಾರ್ ಕಾರ್ಡ್ ಅಲ್ವಾ? ಆಧಾರ್ ಕಾರ್ಡ್ ಅಲ್ವಾ ಜವರೇಗೌಡ್ರೆ? ಹಲೋ, ದೂರವಾಣಿ ಅದು ಸಂಪರ್ಕ ಕಡಿತ ಆಗಿದೆ. ಇನ್ನು ಮುಖ್ಯವಾಗಿ ಗಾಯತ್ರಿ ಅವರೇ, ನಮ್ಮ ರೈತ ಬಾಂಧವರು ಈ ಬಿತ್ತನೆ ಬೀಜಗಳಿಗೆ ಉಪಚಾರಕ್ಕಾಗಿ ಜೈವಿಕ ಗೊಬ್ಬರ ಬಳಸ್ತಾರೆ, ರಾಸಾಯನಿಕಗಳನ್ನು ಬಳಸ್ತಾರೆ, ಇವುಗಳನ್ನು ಕೂಡ ವಿತರಣೆ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡಲಾಗಿದೆ. ಹೌದು, ಕೃಷಿ ಇಲಾಖೆಯಲ್ಲಿ ಜೈವಿಕ ಗೊಬ್ಬರಗಳನ್ನು ಸಹ ಸಹಾಯಧನದ ಅಡಿ ವಿತರಣೆ ಮಾಡೋದಕ್ಕೆ ಎಲ್ಲ ರೈತ ಸಂಪರ್ಕಗಳ ಮೂಲಕ ವಿತರಣೆ ಮಾಡಲಾಗ್ತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಅವರಿಗೆ ರೈಸೋಬಿಯಂ ಆಗ್ಬೋದು, ಅಥವಾ ಪಿ ಎಸ್ ಬಿ ಅಂತ, ಅಥವಾ ಅಸಿಟೋಬ್ಯಾಕ್ಟರು, ಅಸಿಟೋಬರಂಗು, ಅಜೋಸ್ಪೈರಿಲಮು, ಅಥವಾ ಜಿಂಕ್ ಸಾಲುಬಲೈಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ದಾಗ್ಬೋದು, ಪೊಟ್ಯಾಶ್ ಮೊಬಿಲೈಸಿಂಗ್ ಬೈ ಫರ್ಟಿಲೈಸರ್ ಆಗ್ಬೋದು. ಈ ರೀತಿ ಅನೇಕ ಒಂದು 10 ವಿವಿಧ ಜೈವಿಕ ಗೊಬ್ಬರಗಳು ಲಭ್ಯತೆ ಇರುತ್ತೆ. ಆ ಹತ್ತಿರದ ರೈತ ಸಂಪರ್ಕಕ್ಕೆ ಹೋಗಿ ಅವರು ಪಡ್ಕೊಂಡು ಬಿತ್ತನೆ ಮಾಡೋಕ್ಕೆ ಮುಂಚೆ ಅದನ್ನು ಬೀಜೋಪಚಾರ ಮಾಡಿ ಮಾಡಬೇಕಾಗುತ್ತೆ. ಜೊತೆಗೆ ಕೆಲವು ಜೈವಿಕ ರೋಗನಾಶಕಗಳು ಇದಾವೆ, ಟ್ರೈಕೋಡರ್ಮಾ. ಹಾ ಹೌದು, ಜೈವಿಕ ಪೀಡನಾಶಕಗಳನ್ನು ಸಹ ಇಲಾಖೆ ಮೂಲಕ ವಿತರಣೆ ಮಾಡ್ತಾರೆ. ನೀವು ಹೇಳ್ದಂಗೆ ಟ್ರೈಕೋಡರ್ಮಾ ಆಗ್ಬೋದು, ಅಥವಾ ಸೂಡೋಮೋನಸ್ದು. ಹೌದು, ಅದನ್ನ ಅವರು ಬಿತ್ತನೆ ಮಾಡೋಕ್ಕೆ 24 ಗಂಟೆಗಳ ಒಳಗಡೆನೆ ಅದನ್ನ ಉಪಚಾರ ಮಾಡಿ ಬಿತ್ತನೆ ಮಾಡಬೇಕಾಗುತ್ತೆ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ತಮ್ಮ ಹೆಸರು ಚಿತ್ರದುರ್ಗ ಜಿಲ್ಲೆ ಹಿರೇಕಬ್ಬಿರೆ ಗ್ರಾಮದಿಂದ ಶಾಂತಿವರಪ್ಪ ಅಂತ ಮಾತಾಡೋದು. ಪ್ರಶ್ನೆ ಕೇಳಿ. ಸರ್, ನಾವು ಈಗ ಟ್ಯಾಕ್ಟರ್ ತಗೋಬೇಕು ಅಂದ್ರೆ ಎಷ್ಟು ಎಕರೆ ಹೊಲಿರ್ಬೇಕು, ಎಷ್ಟು ಎಕರೆ ಮೇಲೆ ಟ್ಯಾಕ್ಟರ್ ಲೋನ್ ಕೊಡ್ತಾರೆ ಅಂತ ನಾವು ಮಾಹಿತಿ ಕೇಳ್ತಾ ಇದ್ವಿ. ಯಾವಾಗ್ಲೇ ಹೇಳಿದಂಗೆ ಒಂದ್ ಎಕರೆ ಮೇಲೆ ಇದ್ರೆ ಕೊಡ್ತೀವಿ ಅಂತ ಹೇಳಿದ್ ಇವಾಗ್ಲೇ. ಒಂದ್ ಎಕರೆ ಮೇಲೆ ನಮಗ್ ಗೊತ್ತಿಲ್ಲ ಸರ್, ನಮ್ಮನೆ ರೇಡಿಯೋ ಒಂದ್ ಎಕರೆ ಕೊಡ್ತೀವಿ. ಮತ್ತೆ ಲೋನ್ ಸಿಗುತ್ತಾ ಅಂತ ಕೇಳ್ತಾ ಇದ್ರೆ, ಲೋನ್ ಅವರು ನಮ್ಮ ಯಾವ್ದಾದ್ರು ಸೆಟ್ಯೂಲ್ಡ್ ಬ್ಯಾಂಕ್ಸ್ ಅಥವಾ ಅಂತ ಬ್ಯಾಂಕ್ಸ್ ಗಳನ್ನ ಅಪ್ರೋಚ್ ಮಾಡಿದ್ರೆ ಸಿಗುತ್ತೆ ಆಗುತ್ತೆ ಅವ್ರಿಗೆ. ಅವ್ರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಮತ್ತೊಂದು ದೂರವಾಣಿ ಕರೆದ್ರೆ ಸ್ವೀಕರಿಸೋಣ. ಹಲೋ ಸರ್, ನಮಸ್ಕಾರ ಸರ್. ದೇವಿ ಸರ್ ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ಮೇಡಮ್ ಸರ್, ನನಗೂ ತಾಲೂಕು ನಗರಲೇ ಶಿವಣ್ಣ ಸರ್. ಹಾ ಶಿವಣ್ಣ ಅವ್ರ, ಪ್ರಶ್ನೆ ಕೇಳಿ ದಯಮಾಡಿ. ಹಾ ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ನಮ್ ಕಡೆ ಎಲ್ಲ ಈಗ ಮುಂಗಾರು ನಾಟಿ ಶುರುವಾಗಿದೆ ಸರ್. ಹಾಗಾಗಿ ಸರ್ ಈಗ ಗೊಬ್ಬರದ ಕಾಳಸದಲ್ಲಿ ಇದು ಮಾಡ್ತಾರೆ ಸರ್. ಹಾಗಾಗಿ ಏನ್ ಮಾಡ ಸರ್ ಅದ್ರ ಬಗ್ಗೆ? ಈಗ ಜಾಸ್ತಿ ಮೇಡಮ್ ಬೆಳೆದಂಗೆ MRP ರೇಟ್ ಮಾರೋದಿಲ್ಲ, ಎಲ್ಲ ಗೋಡಲ್ಲಿ ಸ್ಟಾಕ್ ಮಾಡಿದೆ ಇರ್ತಾರೆ. ಹಾಗ ನಿಮ್ಗೆ ಆ ರೀತಿ ಮಾಹಿತಿ ಸಿಕ್ಕಿದ್ರೆ ಅಂದ್ರೆ ಅವರು ಅವ್ರ ದಾಸ್ತಾನು ಇಟ್ಕೊಂಡು ನಿಮ್ಗೆ ಮಾರಾಟ ಮಾಡ್ತಾ ಇಲ್ಲ, ಅಥವಾ ಚೀಲದ ಮೇಲಿನ ಬೆಲೆಗಿಂತ ಅಧಿಕವಾಗಿ ಆ ರೀತಿ ಮಾರ್ತಾ ಇದ್ರೆ ತಾವು ದಯವಿಟ್ಟು ಕೂಡ್ಲೆ ಅಲ್ಲಿನ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಿಗೆ ಲಿಖಿತ ಒಂದು ಹೇಳಿಕೆಯನ್ನು ಕೊಡಿ. ಅವರು ಕೂಡ್ಲೆ ಆ ಒಂದು ಮಾರಾಟ ಮಳಿಗೆಯನ್ನು ಪರಿಶೀಲನೆ ಮಾಡಿ ಸೂಕ್ತ ಕಾನೂನು ಕ್ರಮನ ಕೈಗೊಳ್ತಾರೆ. ಹಾಗೇನೆ ಅಲ್ಲಿರೋ ಎಲ್ಲ ರೈತರು ಕೂಡ ಒಂದು ಅಭಿಪ್ರಾಯ ಇದೇ ಅಭಿಪ್ರಾಯದಿಂದ ಅವರು ಖರೀದಿ ಮಾಡಬೇಕಾಗುತ್ತೆ. ಶಿವಣ್ಣ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಹೆಸರು? ನಾವು ಬೈಲೋಂಗಲಿಂದ ಶಿರ್ಸಿ ಅಂತ ಹೇಳ್ರಿ. ಪ್ರಶ್ನೆ ಕೇಳಿ. ನಾವು ಮಿನಿ ಟ್ರ್ಯಾಕ್ಟರ್ ತರ್ಬೇಕಂತ ಐತೆ ಸರ್. ಈ ಕಬ್ಬ ಒಂದು 10 ಎಕರೆ ಹೆಚ್ಚಿರ್ತೇವ್ರಿ ಸರಿ. ಅದ್ರೊಳಗೆ ನಾವು ಗಳೆ ಮಾಡ್ಬೇಕಾರ ಸಣ್ಣ ಮಿನಿ ಟ್ರ್ಯಾಕ್ಟರ್ ತರ್ಬೇಕಂತ ಐತೆ. ಅದು ಸಬ್ಸಿಡಿ ಅದು ಎಲ್ಲಿ ಕೊಡ್ತಾರೋ ಅಂತ ಮಾಹಿತಿ ಅವ್ರಲ್ಲ. ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ನೀವು ಹೆಸರನ್ನ ರಿಜಿಸ್ಟರ್ ಮಾಡಿಸಿದ್ರೆ ಅಲ್ಲೇ ನೀವು ಅರ್ಜಿನ ಹಾಕೊಳ್ಳಿ. ಆನ್ಲೈನ್ ಅಲ್ಲೇ ಈಗ ಎಲ್ಲ ವ್ಯವಸ್ಥೆ ಇರೋದ್ರಿಂದ ಅರ್ಜಿ ಹಾಕೊಳ್ಳಿ. ಈಗ ಮುಖ್ಯವಾಗಿ ಗಾಯತ್ರಿ ಅವರೇ, ಈ ಬೀಜೋಪಚಾರಕ್ಕೆ ರಾಸಾಯನಿಕಗಳನ್ನು ಕೂಡ ಬಳಸ್ಕೊಳ್ತೀವಿ, ಅವನ್ನು ಕೂಡ ಅಲ್ಲಿ ರೈತರಿಗೆ ಒದಗಿಸಲಾಗತ್ತಾ? ಹಾ, ರಾಸಾಯನಿಕಗಳಿಗೂ ಕೂಡ ಅಂದ್ರೆ ಈಗ ಲಘು ಪೋಷಕಾಂಶಗಳನ್ನ ಇದು ಮಾಡ್ತೇವೆ. ಆದ್ರೆ ಸಾಮಾನ್ಯವಾಗಿ ರಾಸಾಯನಿಕಗಳ ಜೊತೆ ಬೀಜೋಪಚಾರ ಮಾಡಲ್ಲ. ಅದನ್ನ ಬೀಜ ಬಿತ್ತನೆ ಮಾಡುವಾಗ ರಸಗೊಬ್ಬರಗಳ ಜೊತೆಯಲ್ಲೇ ಲಘು ಪೋಷಕಾಂಶಗಳಾದಂತ ಜಿಂಕ್ ಸಲ್ಫೇಟ್ ಆಗ್ಬೋದು, ಬೋರಾನ್ ಆಗ್ಬೋದು, ಇವು ಅಥವಾ ಕಬ್ಬಿನ ಸಲ್ಫೇಟ್, ಇವುಗಳ ಕಾಂಬಿನೇಷನ್ ಇರೋ ಮಿಕ್ಸ್ಚರ್ಸ್ ಕೂಡ ಹಾಕ್ತಾರೆ, ಅಥವಾ ಸಿಂಗಲ್ ನ್ಯೂಟ್ರಿಯಂಟ್ಸ್ ಕೂಡ ಬೆಳೆಗೆ ಅವಶ್ಯಕತೆ ನೋಡಿಕೊಂಡು ಬಳಕೆ ಮಾಡ್ತಾರೆ. ಮತ್ತೆ ಸಾವಯವ ಗೊಬ್ಬರವನ್ನು ಏನು ಪೂರೈಕೆ ಮಾಡಲಾಗುತ್ತೆ? ಹಾ, ಸಾವಯವ ಗೊಬ್ಬರಗಳನ್ನು ಸಹ ಇಲಾಖೆ ಮೂಲಕ ಅಂದ್ರೆ ಆರ್ಗ್ಯಾನಿಕ್ ಮೆನ್ಯೂರ್ ಆಗ್ಬೋದು, ವರ್ಮಿ ಕಂಪೋಸ್ಟ್ ಅಂದ್ರೆ ಎರೆಹುಳು ಗೊಬ್ಬರ ಆಗ್ಬೋದು, ಸಿಟಿ ಕಂಪೋಸ್ಟ್ ಕೂಡ ನಾವು ಈಗ ವಿತರಣೆ ಮಾಡೋಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಇದನ್ನ ಪಡ್ಕೋಬಹುದಾಗಿದೆ. ಮತ್ತೆ ಈ ಹಸಿರು ಗೊಬ್ಬರದ ಬಿತ್ತನೆ ಬೀಜಗಳನ್ನು? ಹೌದು, ಹಸಿರೆಲೆ ಗೊಬ್ಬರದ ಬಿತ್ತನೆ ಬೀಜಗಳು ಬಹಳ ಪ್ರಮುಖವಾಗಿ ಎಲ್ಲ ಈಗಿನ ಇತ್ತೀಚೆಗೆ ತುಂಬಾ ಬೇಡಿಕೆ ಬರ್ತಾ ಇದೆ. ರೈತರಿಗೆ ಇದ್ರ ಬಗ್ಗೆ ಹೆಚ್ಚಿನ ಅರಿವು ಮೂಡಿದೆ. ಇದನ್ನು ಸಹ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ವಿತರಣೆ ಸಹಾಯಧನದಡಿ ವಿತರಣೆ ಮಾಡಲಾಗ್ತಾ ಇದೆ. ಮತ್ತೊಂದು ದೂರವಾಣಿ ಕರೆದೆ, ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ರಾಯಚೂರು ಜಿಲ್ಲೆ ಮಾನವಿ ತಾಲೂಕು ಜೋಕೂರ್ ಗ್ರಾಮದಿಂದ ಭೀಮಗೌಡ ಪಾಟೀಲ್ ಸರ್ ಮಾತಾಡೋದು. ಭೀಮನಗೌಡ್ರೆ, ಪ್ರಶ್ನೆ ಕೇಳಿ. ನಾವು ನಾವು ಭತ್ತ ಬೆಳಿತೀವಿ ಸರ್ ವರ್ಷದಲ್ಲಿ. ಈ ವರ್ಷ ಒಂದು ಹೊಸ ತಳಿ ತಗೊಂಬಂದಿವಿ ಸರ್ ನೋಡಮ್ ಅಂತೇಳಿ, ಅದು ವರ್ಣ ಸೀಡ್ಸ್ ಅಂತೇಳಿ 1282 ಅಂತೇಳಿ ಹಾಕಿದ್ವಿ ಸರ್. ಅದು ಬೆಳೆ ಹೇಗೆ ಬರ್ತದೆ ಸರ್? ಅದು ತಾವ್ ಹೇಳ್ತಿರುವಂತದ್ದು ಕೇಳಿದ್ರೆ ನಮ್ಮ ಖಾಸಗಿ ಸಂಸ್ಥೆ ಅಂತ ಯಾವ್ದು ಸಂಕಣ ತಿಳಿದಾಗಿದೆ. ಆ ಖಾಸಗಿ ಸಂಸ್ಥೆ ಸಂಕಣ ತಳಿ ಅಂತ ಅಂದಾಗ ಅದು ನಮಗೂ ಎಷ್ಟು ಹೊಸ ಅದು ತಳಿ ಅವ್ರು ಹೇಳ್ತಾ ಇರೋಂಥದ್ದು. ಬಹುಶಃ ಅವರು ಯೂಶ್ವಲಿ ಇತ್ತೀಚೆಗೆ ಖಾಸಗಿ ಸಂಕಣ ತಳಿ ಭಾಳಷ್ಟು ಬಂದಿದ್ದಾವೆ, ನಮಗೆಲ್ಲೂ ಕಂಪ್ಲೇಂಟ್ಸ್ ಬಂದಿದೆ, ಚೆನ್ನಾಗಿ ಬರ್ತಾ ಇದಾವೆ. ಬಹುಶಃ ಇದು ಚೆನ್ನಾಗಿ ಬರ್ಬೋದೇನೋ, ಬಟ್ ಅದ್ರ ಬಗ್ಗೆ ನಮ್ಗೆ ಮಾಹಿತಿ, ಹೆಚ್ಚಿನ ಮಾಹಿತಿ ಇಲ್ಲ ನಮಗೆ. ಗೌಡ್ರೆ ಸ್ವಲ್ಪ ಬಿತ್ತನೆ ಬೀಜನ ನೀವು ಹಂಗೆ ಮನೆಯಲ್ಲಿ ಇಟ್ಕೊಂಡಿರ್ರಿ ಒಂದ್ ಅರ್ಧ ಕೆಜಿ. ಇನ್ನೊಂದ್ ಸರ್, ಈ ಭತ್ತದ ಒಂದು ಗೆಣಮಿಗೆ ಒಂದು ಹುಲ್ಲು ಬಂದಿದೆ ಸರ್, ಅದು ಯಾವ್ದ ಒಂದು ಕಳೆನಾಶಕ ಸ್ವಲ್ಪ ತಿಳಿಸ್ತಾರೆ ಸರ್? ಕಳೆನಾಶಕಗಳನ್ನ ಯಾವ್ದಾದ್ರು ಬಳಸ್ಕೋಬಹುದೇ ಅಂತ ಬಳಸ್ಬೋದು, ಬಳಸ್ಬೋದು, ತೊಂದರೆ ಇಲ್ಲ. ಅವ್ರು ಹೇಳ್ತಾರೆ ಬಹುಶಃ ಅದು ಗಂಡು ಭತ್ತ ಅಂತ ಹೇಳ್ತೀವಿ, ಅದನ್ನ ಅದ್ರ ಬಗ್ಗೆ ರೆಫರೆನ್ಸ್ ಕೊಡ್ತಾ ಇದಾರೆ ಅನ್ಸುತ್ತೆ. ಅದಕ್ಕೆ ಸಾಕಷ್ಟು ಕಳೆನಾಶಕ ಇದೆ. ದಯವಿಟ್ಟು ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಸಂಪರ್ಕ ಮಾಡಿ ಅಲ್ಲಿ ನಮ್ಮ ಅದಿ ಕೃಷಿ ಅಧಿಕಾರಿನ ಕೇಳಿದ್ರೆ ಯಾವ್ದು ಕಳೆನಾಶಕ ಅಂತ ಹೇಳಿ ಅವರಿಗೆ ನಿಮಗೆ. ಅಂದ್ರೆ ಸ್ಪೆಸಿಫಿಕ್ ಕಳೆಗೆ ಭತ್ತ ನೀವು ನಾಟಿ ಮಾಡಿದ ಮೇಲೆ ಅಥವಾ ನಾಟಿ ಮಾಡದೇ ಇದ್ದೀರಾ, ಎರಡು ವಿಷಯನ ಅವ್ರಿಗೆ ತಿಳಿಸ್ಬೇಕು. ಕೆಲವು ಕಳೆನಾಶಕಗಳು ಜಮೀನಲ್ಲಿ ಬೆಳೆ ಇದ್ದಾಗ್ಲೂ ಬಳಸ್ಬೋದು, ಕೆಲವು ಬೆಳೆ ಇಲ್ಲದೆ ಇರೋ ಮಾತ್ರ ಬೆಳೆಸಬೇಕಾಗುತ್ತೆ. ಅದಕ್ಕೋಸ್ಕರ ಆ ಮಾಹಿತಿನ ತಾವು ನೀಡಿ ನಂತರ ಯಾವ ಕಳೆನಾಶಕ ಅಂತ ಮಾಹಿತಿ ಪಡ್ಕೊಂಡು ಬಳಸಬೇಕಾಗುತ್ತೆ. ಗಂಡು ಭತ್ತ ಅಥವಾ ಒಡಪು ಅಂತಾರೆ, ಅದು ಈ ಭತ್ತದ ಜಾತಿಗೆ ಸೇರಿದ್ದು. ಹೌದು, ಹಾಗಾಗಿ ಕಳೆನಾಶಕ ಬಳಸೋ ಸ್ವಲ್ಪ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ಯಾಕೆಂದ್ರೆ ಕೆಲವು ನಮ್ಮ ಅಂಗಡಿಯವರು ಮಿಸ್ಗೈಡ್ ಮಾಡುವಂತ ಚಾನ್ಸಸ್ ಇರುತ್ತೆ. ಈ ಗ್ಲೈಫೋಸೇಟ್ ಅಂತ ಏನು ಹೇಳ್ತೀವಿ, ಅದೆಲ್ಲದಕ್ಕೂ ಎಲ್ಲದಕ್ಕೂ ಗ್ಲೈಫೋಸೇಟ್ ಕೊಡುವಂತ ಒಂದು, ಅದು ಇಡೀ ಸಸ್ಯಗಳನ್ನೇ ನಾಶ ಮಾಡುತ್ತೆ, ಎಲ್ಲ ಸಸ್ಯಗಳನ್ನು ಸಾರಸಕ್ಟಾಗಿ ನಾಶ ಮಾಡುತ್ತೆ. ಅದಕ್ಕೆ ಯಾವುದು ಕಳೆ ಇದೆ ಅಂತ ನೋಡ್ಕೊಂಡು ದಯವಿಟ್ಟು ಅವರು ಅದು ಉಪಯೋಗಿಸುವಂಥದ್ದು ಬಹಳಷ್ಟು ಸೂಕ್ತ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ಹಲೋ, ನಮಸ್ಕಾರ ಸರ್. ತಮ್ಮ ಹೆಸರು? ನಮ್ಮ ಹೆಸರು ರವೀಂದ್ರ ನ್ಯಾಮತಿ ಅಂತ, ನಮ್ದು ಹಿರೇಕೆರೂರು ತಾಲೂಕು. ಪ್ರಶ್ನೆ ಕೇಳಿ, ಸಮಯ ಆಗ್ತಾ ಬಂದಿದೆ. ಹೌದ್ರಿ, ಈ ಸರಿ ಬೀಜಗಳು ಯಾಕೆ ಕಳಪೆ ಮಟ್ಟದ ಬೀಜಗಳ ಬಂದಂಗ ಆಗೈತಲ್ಲ, ಅದಕ್ಕೆ ಪ್ರಶ್ನೆ ಕೇಳಿ. ರವೀಂದ್ರ ನ್ಯಾಮತಿ ಅವರು ದಯವಿಟ್ಟು ಈಗ ಕಳಪೆ ಮಟ್ಟದ ಬೀಜಗಳ ಅಕಸ್ಮಾತ್ ಕಂಡು ಬಂದಲ್ಲಿ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳ ಸಂಪರ್ಕಿಸಿ ಅಕಸ್ಮಾತ್ ನಮ್ಮಲ್ಲಿ ನಾವು ಆಗ್ಲೇ ಇದು ಮೊಳಕೆ ಪ್ರಮಾಣ ನೋಡ್ತೀವಿ. ನಾವು ಈ ಮೊಳಕೆ ಪ್ರಮಾಣ ನೋಡಿದಾಗ ಮತ್ತೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಮೊಳಕೆ ಪ್ರಮಾಣ ನಾವು ನಿಗದಿಪಡಿಸಿಕೊಂಡಿರ್ತೀವಿ. ಇವು ಯಾವುದು ನಮ್ಮ ಪಲ್ಸಸ್ ಅಂತ ಏನಂದ್ರೆ ದ್ವಿದಳ ಧಾನ್ಯಕ್ಕೆ 75% ಬರಬೇಕು, ಆಯಿಲ್ ಸೀಡ್ಸ್ ಎಣ್ಣೆಕಾಳು ಬೆಳೆಗೆ 70% ಬರಬೇಕು ಅಂತ ಹೇಳಿ, ಭತ್ತಕ್ಕಾದ್ರೆ 85% ಬರಬೇಕು. ಈಗ ಬೇರೆ ಬೇರೆ ಬೆಳೆಗಳಿಗೆ ಒಂದು ನಿಗದಿ ಮಾಡ್ಕೊಂಡಿದ್ವಿ. ಅದನ್ನ ನಮ್ಮಲ್ಲಿ ನಮೂನೆಯನ್ನು ಡ್ರಾ ಮಾಡಿ ನಮ್ಮ ಸೀಡ್ ಟೆಸ್ಟಿಂಗ್ ಲ್ಯಾಬ್ಸ್ ಅಂತ ಇರುತ್ತೆ, ಆ ಸೀಡ್ ಟೆಸ್ಟಿಂಗ್ ಲ್ಯಾಬ್ಸ್ ನಾವು ಕೊಟ್ಟು ಅದನ್ನ ಟೆಸ್ಟ್ ಮಾಡ್ತೀವಿ. ಅಕಸ್ಮಾತ್ ಕಡಿಮೆ ಪ್ರಮಾಣದ ಮೊಳಕೆ ಬಂದಿದ್ರೆ ಅದು ಕಳಪೆ ಬಿತ್ತನೆ ಬೀಜ ಅಂತ ಹೇಳಿ ನಾವು ಪರಿಗಣಿಸಿ ಅದ್ರ ಅವ್ರ ವಿರುದ್ಧ ಕೇಸ್ ಹಾಕುವಂತದ್ದು ಒಂದು ವ್ಯವಸ್ಥೆ ಇದೆ. ದಯವಿಟ್ಟು ಅವ್ರ ರೈತ ಸಂಪರ್ಕ ಸಂಪರ್ಕಿಸಬೇಕಾಗುತ್ತೆ. ಕೇವಲ 2 ನಿಮಿಷ ಇದೆ ದೇವರಾಜ್ ಅವರೇ, ಈಗ ನಮ್ಮ ರೈತ ಬಾಂಧವರು ಬಿತ್ತನೆ ಬೀಜ ಕೊಂಡ್ಕೊಳ್ಳುವಾಗ ಏನ್ ಎಚ್ಚರಿಕೆ ವಹಿಸಬೇಕಾಗುತ್ತೆ ಸಂಕ್ಷಿಪ್ತವಾಗಿ? ಸಂಕ್ಷಿಪ್ತವಾಗಿ ನಾನು ಆಗ್ಲೇ ಹೇಳಿದಾಗೆ ನಮ್ಮಲ್ಲಿ ಬಿತ್ತನೆ ಬೀಜ ಪಾಕೆಟ್ ಏನ್ ಬರುತ್ತೆ ಆ ಪಾಕೆಟ್ ನಲ್ಲಿ ಅಲ್ಲಿ ಲೇಬಲ್ಸ್ ಯಾವ್ದು ಸರ್ಟಿಫೈಡ್ ಸೀಡು, ಅದು ಹುಡುಕಿದ ಬಿತ್ತನೆ ಬೀಜನೋ ಅಥವಾ ನಿಜ ಸಸಿ ಬಿತ್ತನೆ ಬೀಜನೋ, ಯಾವಾಗ ಟೆಸ್ಟ್ ಆಗಿರುತ್ತೆ, ಎಷ್ಟು ದಿವಸ ಅದು ವೈಬಿಲಿಟಿ ಇರುತ್ತೆ ಎಲ್ಲ ಮೆನ್ಷನ್ ಆಗಿರುತ್ತೆ, ಮತ್ತೆ ಯಾರು ಪ್ರೊಡ್ಯೂಸರ್ ಅಂತ ಹೇಳಿ ಅದು ಮೆನ್ಷನ್ ಮಾಡಿರ್ತಾರೆ. ದಯವಿಟ್ಟು ಅದನ್ನ ಇಟ್ಕೊಂಡು ಮತ್ತೆ ಆ ಚೀಲನ ಯಾವಾಗ ಇಟ್ಕೊಂಡಿರ್ಬೇಕು ಅವರು ನಮ್ಮ ಬೆಳೆ ಮುಗಿಯೋ ತನಕ. ಮತ್ತೆ ಅವರು ಏನು ರಿಸಿಪ್ಟ್ ತಗೊಳ್ತಾರಲ್ಲ ಅಂಗಡಿಗಳಲ್ಲಿ, ಆ ರಿಸಿಪ್ಟ್ ಕಂಡು ಬದ್ಧವಾಗಿ ಇಟ್ಕೊಂಡಿದ್ರೆ ಮುಂದೆ ಅಕಸ್ಮಾತ್ ಬೆಳೆ ಪ್ರಾಬ್ಲಮ್ ಸಮಸ್ಯೆ ಉಂಟಾದಾಗ ಕೋರ್ಟ್ಗೆ ಹೋಗ್ಲಿಕ್ಕಾಗಲಿ ಅಥವಾ ನಮ್ಮ ಕನ್ಸ್ಯೂಮರ್ ಫೋರಂ ಅನ್ನ ಏನು ಹೇಳ್ತೀವಿ ಆ ಕನ್ಸ್ಯೂಮರ್ ಫೋರಂ ಹೋಗ್ಲಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಇದನ್ನ ಬಿತ್ತನೆ ಬೇರೆ ನಮ್ಮ ರೈತ ಬಾಂಧವ ಇನ್ನೊಂದು ಗಮನಿಸಬೇಕು ಅಂತ ಅಂದ್ರೆ, ಅವರೇ ರೈತ ಬಾಂಧವರೇ ತಮ್ಮ ಮನೆಗಳಲ್ಲೇ ಮೊಳಕೆ ಪ್ರಮಾಣ ನೋಡುವಂತ ಒಂದು ವ್ಯವಸ್ಥೆ ಮಾಡ್ಕೋಬಹುದು, ಪರೀಕ್ಷೆ ಮಾಡಬಹುದು. 100 ಬಿತ್ತನೆ ಬೀಜ ತೆಗೆದುಕೊಂಡು ಪೇಪರ್ ಮೇಲೆ ಹಾಕಿ ಆ ಒಂದು ಅದ್ರ ಮೇಲೆ ಇನ್ನೊಂದು ಪೇಪರ್ ಹಾಕ್ಬಿಟ್ಟು ಒಂದು 7 ದಿವಸ ನೀರು ತಿರುಗಿಸ್ತಾ ಇದ್ರೆ ಒಂದು 7 ದಿವಸ ಆದ್ಮೇಲೆ ಮೊಳಕೆ ಬಂದಿರುತ್ತೆ. ಎಷ್ಟು ಪ್ರಮಾಣ ಮೊಳಕೆ ಬಂದಿದೆ ನೋಡ್ಕೊಂಡು ಅದ ಆಧಾರದ ಮೇಲೆ ಕಳಪೆನೋ ಅಥವಾ ಒಳ್ಳೆ ಬಿತ್ತನೆ ಬೀಜ ಅಂತ ಹೇಳಿ ಅವರೇ ತೀರ್ಮಾನ ಮಾಡಿ ಮತ್ತೆ ಬಿತ್ತನೆ ಮಾಡಬಹುದು. ಇದೊಂದು ಬಹಳ ಸರಳವಾದ ವಿಧಾನ, ಸರಳ ವಿಧಾನ. ಅದರ ಆಧಾರದ ಮೇಲೆ ಅವರು ಮೊಳಕೆ ಪ್ರಮಾಣವನ್ನು ಪರೀಕ್ಷೆ ಮಾಡಿಕೊಂಡು ಬಿತ್ತನೆ ಬೀಜದ ಪ್ರಮಾಣವನ್ನು ಹೊಂದಾಣಿಕೆ ಮಾಡ್ಕೋಬಹುದು. ಈಗ ಸ್ವಲ್ಪ ಕಡಿಮೆ ಇತ್ತು ಮೊಳಕೆ ಪ್ರಮಾಣ ಅಂದ್ರೆ ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಬಿತ್ತನೆ ಬೀಜ ಬಳಕೆ ಮಾಡಿಕೊಂಡು ಅವರು ಈ ಬೀಜದ ದರ ಸೀಡ್ ರೇಟ್ ಅಂತೀವಲ್ಲ ನಾವು ಅದನ್ನ ಹೊಂದಾಣಿಕೆ ಮಾಡ್ಕೋಬಹುದು ಅಂತ. ಖಂಡಿತವಾಗಿ ತುಂಬಾ ಸಂತೋಷ ದೇವರಾಜ್ ಅವರೇ, ಗಾಯತ್ರಿ ಅವರೇ. ಈ ಮುಂಗಾರು ಹಂಗಾಮ್ಗೆ ಕೃಷಿ ಪರಿಕರಗಳ ಒಂದು ಸಿದ್ಧತೆಯನ್ನ ಕೃಷಿ ಇಲಾಖೆ ಯಾವ ರೀತಿ ಮಾಡಿದೆ ಮತ್ತು ರಸಗೊಬ್ಬರದ ವಿತರಣೆಗೆ ಯಾವ ರೀತಿ ವ್ಯವಸ್ಥೆ ಆಗಿದೆ, ನಮ್ಮ ರೈತ ಬಾಂಧವರು ಈ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳನ್ನು ಕೊಂಡುಕೊಳ್ಳುವಾಗ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ರೈತ ಬಾಂಧವರು ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ. ಇವರಿಗೆ ಏನಾದರೂ ಅನುಮಾನಗಳಿದ್ದರೆ ನಮ್ಮ ರೈತರ ಸಹಾಯವಾಣಿ ಇದೆ, ಕೃಷಿ ಇಲಾಖೆದು 1800453 ಇದಕ್ಕೆ ಅವರು ದೂರು ಕೊಡ್ಬೋದು. ರೈತ ಸಂಪರ್ಕ ಕೇಂದ್ರಕ್ಕೂ ದೂರು ಕೊಡ್ಬೋದು. ಅಲ್ಲಾಗಲಿಲ್ಲ ಅಂದರೆ ಈ ರೈತರ ಸಹಾಯವಾಣಿಗೂ ಕೂಡ ಈಗ ಕಳಪೆ ರಸಗೊಬ್ಬರ ಆಗುವುದು, ಬಿತ್ತನೆ ಬೀಜ, ಇದ್ರ ಬಗ್ಗೆ ದೂರು ಕೊಟ್ಟು ಅವರು ಅವರ ಅನಿಸಿಕೆಗಳನ್ನು ನೋಂದಣಿ ಮಾಡಬಹುದು. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮ್ಮ ರೈತ ಬಾಂಧವರು ಕೂಡ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ಎಲ್ಲ ಮುಂಗಾರು ಹಂಗಾಮಿಗೆ ಕೃಷಿ ಪರಿಕರಗಳ ಸಿದ್ಧತೆ ಈ ಕುರಿತು ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಎಚ್ಎಸ್ ದೇವರಾಜ್ ಮತ್ತು ಕೃಷಿ ಉಪನಿರ್ದೇಶಕರಾದ ಎಂ ಗಾಯತ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ನಡೆಸಿಕೊಟ್ಟವರು ಪಿಎಂ ಜಗದೀಶ್, ಸಹಕಾರ ಎಸ್ಪಿ ಚೈತ್ರ, ತಾಂತ್ರಿಕ ಸಹಕಾರ ಎಚ್ಎಸ್ ಶ್ರೀಕಾಂತ್, ಸುಜಾಮೋನ್ ಕೆ ಹಾಗೂ ಎನ್ ಮುನಿರಾಜು. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್, ಅಂದರೆ 612 kHz. ನಿಮ್ಮ ಮನೆ ಅಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-420-4049 ಕರೆ ಮಾಡಿ. ಬೆಸ್ಕಾಂ ಮತ್ತು ಕರ್ನಾಟಕ ಸರ್ಕಾರ ಒಂದು ವಾರದ ಇವಿ ಅಭಿಯಾನವನ್ನು ಆಯೋಜಿಸಿದ್ದು, ಇದರ ಭಾಗವಾಗಿ 3 ದಿನಗಳ ಇವಿ ಎಕ್ಸ್ಪೋ July 1-3 ಅರಮನೆ ಮೈದಾನದಲ್ಲಿರುವ ಚಾಮರ ವಜ್ರ ಸಭಾಂಗಣದಲ್ಲಿ ನಡೆಯಲಿದೆ. 100ಕ್ಕೂ ಹೆಚ್ಚು ಪ್ರದರ್ಶಕರು ಪಾಲ್ಗೊಳ್ಳಲಿದ್ದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಮಾನ್ಯ ಇಂಧನ ಸಚಿವರಾದ ಶ್ರೀ ಸುನೀಲ್ ಕುಮಾರ್ ಅವರು ಈ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ಬನ್ನಿ ಪಾಲ್ಗೊಳ್ಳಿ, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ. ಏನ್ ಗುಪ್ತಾ ಅವರೇ, ಅಂಗಡಿ ಫುಲ್ ಹೊಸದಾಗಿದೆ. ಹೊಸ ಅಂಗಡಿ ಅಲ್ಲ, ಹೊಸ ಸ್ಟಾಕ್ ರೀ. ಪೂರ್ತಿನಾ? ಲಾಟ್ರಿ ಲಾಟ್ರಿ ಹಾಗೆ ಅನ್ಕೊಳ್ಳಿ. ಮೆಟ್ರೋ ಹೋಲ್ಸೇಲ್ ಇಂದ ಈ ಎಲ್ಲ ಸ್ಟಾಕ್, ಅದು ಅತಿ ಕಡಿಮೆ ಬೆಲೆಗೆ. ಈಗ ಪಡೆಯಿರಿ ಅಧಿಕ ಲಾಭ. ಮೆಟ್ರೋ ಹೋಲ್ಸೇಲ್ ನ 19th ಆನಿವರ್ಸರಿ ತಂದಿದೆ ಅತಿ ಕಡಿಮೆ ಪ್ರೈಸ್ ಎಲ್ಲ ಹೊಸ ಸ್ಟಾಕ್ಸ್ ಗಳ ಮೇಲೆ. ಈ ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ. ನಿಮ್ಮ ಹತ್ತಿರದ ಮೆಟ್ರೋ ಹೋಲ್ಸೇಲ್ ಔಟ್ಲೆಟ್ ಗೆ ಭೇಟಿ ನೀಡಿ ಮತ್ತು ಆಕರ್ಷಕ ಆಫರ್ಸ್ ಗಳನ್ನ ಗೆಲ್ಲಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ಮೆಟ್ರೋ ನೋಂದಾಯಿತ ವ್ಯಾಪಾರ ಗ್ರಾಹಕರಿಗೆ ಮಾತ್ರ. ಖೇಲೆ ಕೂದೆ ದಾಡೆ ಸನ್, ನಾಚೆ ಕೂದೆ ಝೂಮೆ ಸನ್. ಖೇಲೆ ಕೂದೆ ದಾಡೆ ಸನ್, ನಾಚೆ ಕೂದೆ ಝೂಮೆ ಸನ್. ಸ್ನೇಹಿತರೆ, ಆಕಾಶವಾಣಿ